ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18% ಜಿಎಸ್ಟಿ ಬದಲಾಗಿ ಶೇಕಡ 5% ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬಿಡಪನಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕ ವಿಎಸ್ ಸಿದ್ದೇಶ್ವರ ರೆಡ್ಡಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ಜಗದೀಶ್ ಕೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ವಿಡಪನಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ವಿಎಸ್ ಸಿದ್ದೇಶ್ವರ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ತಮ್ಮ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ಸಿದ್ದೇಶ್ವರ ರೆಡ್ಡಿ ಅವರ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಹಾಗೂ ಕೇಳೋರ್ಗೂ ನಮಸ್ಕಾರಗಳು. ಸಿದ್ದೇಶ್ವರ ರೆಡ್ಡಿ ಅವರು, ಈ ಕೃಷಿ ಬದುಕಿಗೆ ಬಂದಲ್ಲಿ ನೀವು ಎಷ್ಟು ವರ್ಷ ಆಯ್ತು? ಆಗಲೇ 30 ವರ್ಷದಿಂದ ನಾನು ವ್ಯವಸಾಯಕ್ಕೆ ಅಳವಡಿಸ್ಕೊಂಡು ಬರ್ತಾ ಇದ್ದೀನಿ. ವಿದ್ಯಾಭ್ಯಾಸ ಬಿ ಎ ಆಗಿದೆ. ಬಿ ಎ ಆದ ನಂತರ ಯಾಕೆ ಈ ಕೃಷಿ ಬದುಕಿಗೆ ಬರಬೇಕು ಅನ್ನಿಸ್ತು ನಿಮಗೆ? ಇಲ್ಲ ಸರ್, ವ್ಯವಸಾಯ ಜಾಸ್ತಿ ಇರೋದ್ರಿಂದ ವ್ಯವಸಾಯನೇ ಅಳವಡಿಸ್ಕೋಬೇಕು ಅಂತಂದು ನಾನು ಕೃಷಿಗೆ ಬಂದೆ. ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಒಂದು ಸರ್, ಲಾಭ ಇದೆ ಸರ್, ಲಾಭ ಇದೆ. ಸಾಕಷ್ಟು ಜನ ನಾವು ರೈತರು ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಈ ಕೃಷಿ ಬದುಕೇನಂತ ಲಾಭ ಇಲ್ಲ ಸರ್, ನಾವು ಬೆಳೆದಂತ ಬೆಳೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿ ತುಂಬಾ ಕಷ್ಟ ಅಂತಾರೆ. ಇಲ್ಲ ಸರ್, ನಾನು ಆದಷ್ಟು ಬೀಜೋತ್ಪಾದನೆ ಮಾಡ್ತಾ ಇದ್ದೀನಿ. ಬೀಜೋತ್ಪಾದನೆ ಮಾಡಿ ಮತ್ತೆ US ಬೆಂಗಳೂರು ನ್ಯಾಷನಲ್ ಸೀಡ್ಸ್ ಪ್ರಾಜೆಕ್ಟ್ಗೆ ಕೊಡ್ತೀನಿ, ಮತ್ತೆ KSSC ಅವ್ರಿಗೂ ಶೇಂಗಾ ಎಲ್ಲ ನಮ್ಮ ಚಿತ್ರದುರ್ಗ ಅಲ್ಲಿಗೆ ಕೊಡ್ತೀನಿ, ಶಿರಾಕ್ ಕೊಡ್ತೀನಿ. ಬೀಜೋತ್ಪಾದನೆ ಮಾಡೋದ್ರಿಂದ ಅನುಕೂಲ ಇದೆ, ಲಾಭ ಇದೆ. ಮತ್ತೆ ನಾವೇನ್ ಮಾಡ್ತೀವಿ ಸರ್ ಅಂದ್ರೆ ಆದಾಯಗಳು ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ. ಹಾಲು, ಮೊಸರು ಮತ್ತೆ ತರಕಾರಿ, ದಿನದ ಆದಾಯ, ವಾರದ ಆದಾಯ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಆರ್ಥಿಕತೆ ಲಾಭದಾಯಕ ಅನ್ಸುತ್ತೆ. ಅಂದ್ರೆ ಸಮಗ್ರ ಕೃಷಿ ಅಳವಡಿಸ್ಕೋಬೇಕಂತೀರಾ? ಸಮಗ್ರ ಕೃಷಿ ಸರ್, ಹೌದು. ದಿನದ ಆದಾಯದಿಂದ ಹಿಡಿದು ಎಲ್ಲಾ ಆದಾಯಗಳು ಬಂದಾಗ ಮಾತ್ರ ನಾವು ಸದೃಢರಾಗಲು ಸಾಧ್ಯ ಸರ್. ಈ ತರ ಒಂದು ಕಾನ್ಸೆಪ್ಟ್ ಯಾಕೆ ಬಂತು? ದಿನದ ಆದಾಯ, ವಾರದ ಆದಾಯ, ತಿಂಗಳ ಆದಾಯ, 3 ತಿಂಗಳ ಆದಾಯ, 6 ತಿಂಗಳ ಆದಾಯ, ವರ್ಷದ ಆದಾಯ, ಮತ್ತೆ ಈ ಅರಣ್ಯ ಬೆಳೆಗಳಿದ್ದಾವೆ, ಅವು ಒಂದು 10-20 ವರ್ಷ ಆದ್ಮೇಲೆ ಆದಾಯ ಬರ್ತವೆ. ಈ ತರ ಬೆಳೆಗಳ ಪದ್ಧತಿಗಳನ್ನ ಅಳವಡಿಸ್ಕೋಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ? ಕಷ್ಟಗಳೇ ಪಾಠ ಕಲಿಸುತ್ತಾವೆ ಸರ್. ಕಷ್ಟಗಳು ಬಂದಾಗ ಮತ್ತೆ ಇವೆಲ್ಲ ಮಾಡ್ಕೊಳ್ಳೇಬೇಕಾಗುತ್ತೆ, ಮತ್ತೆ ಅನಿವಾರ್ಯ ಸರ್ ರೈತರಿಗೆ. ಹಂಗಾಗಿ ನಾನು ಎಲ್ಲ ವಾರದ ಆದಾಯದಿಂದ ಹಿಡಿದು ಎಲ್ಲಾ ಆದಾಯಗಳು, ದಿನದ ಆದಾಯ, ತರಕಾರಿಯಿಂದ ಎಲ್ಲ ತಗೊಳ್ತಾ ಇದ್ದೀನಿ. ನಿಮ್ ಜಮೀನು ಎಷ್ಟೆಕರೆ ಇದೆ? ನಮ್ದು 30 ಎಕರೆ ಇದೆ ಸರ್. ನೀರಾವರಿ ಎಷ್ಟೆಕರೆ ಇದೆ? ಕುಷ್ಕಿ ಜಮೀನು ಎಷ್ಟೆಕರೆ ಇದೆ? ನೀರಾವರಿ ಒಂದು 10 ಎಕರೆ ಬರುತ್ತೆ ಸರ್, ಕುಷ್ಕಿ ಒಂದು 22-23 ಎಕರೆ ಬರುತ್ತೆ ಸರ್. ಕುಷ್ಕಿ ಜಮೀನೆಲ್ಲ ಏನೇನು ಬೆಳೆಗಳು ಬೆಳಿತೀರಾ? ತೊಗರಿ, ಶೇಂಗಾ, ಅವರೆ, ಮೆಕ್ಕೆಜೋಳ ಮಾಡ್ತೀನಿ ಸರ್. ಈಗ ಸಾಕಷ್ಟು ಜನ ಒಂದೇ ತರ ಬೆಳೆಗಳು ಬರ್ತಾರೆ, ಹಾಕಿದ್ರೆ ಪೂರ್ತಿ ಶೇಂಗಾ ಹಾಕ್ತಾರೆ, ಇಲ್ಲ ಪೂರ್ತಿ ತೊಗರಿ ಹಾಕ್ತಾರೆ. ನೀವು ಈ ತರ ಮಿಶ್ರ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಅದೇ ಸರ್, ಏಕ ಬೆಳೆ ಮಾಡೋದ್ರಿಂದ ಬಹಳ ಅನ್ಯಾಯ ಆಗುತ್ತೆ ಸರ್, ನಷ್ಟ ಆಗುತ್ತೆ ಸರ್. ಒಂದ್ ಬೆಳೆ ಹೋದ್ರು ಒಂದ್ ಬೆಳೆ ಕೈ ಹಿಡಿಯುತ್ತೆ ಸರ್. ಹಂಗಾಗಿ ನಾವು ಮಿಶ್ರ ಬೆಳೆಗಳೆಲ್ಲ ಅಡಾಪ್ಟ್ ಮಾಡ್ಕೊಂಡು. ಈ ಕುಷ್ಕಿ ಜಮೀನಲ್ಲೆಲ್ಲ ತೊಗರಿ, ಶೇಂಗಾ, ಬೇರೆ ಬೇರೆ ಬೆಳೆಗಳು ಬೆಳಿತಾರೆ, ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಬರುತ್ತೆ ಸರ್. ಮುಖ್ಯವಾಗಿ ಔಷಧಿಗಳು ನಿರ್ವಹಣೆ ಮಾಡಬೇಕು. ತೊಗರಿ ಹೂವು ಬರೋವರೆಗೂ ಅಷ್ಟೇ ಸುಲಭ ಇದ್ರೆ ಅಷ್ಟೇ ಕಷ್ಟ ಇರುತ್ತೆ. ನಂತರ 5 ಔಷಧಿಗಳು ಹೊಡ್ಕೋಬೇಕಾಗುತ್ತೆ. ಔಷಧಿಗಳ ನಿರ್ವಹಣೆ ಮಾಡಿದಾಗ ಮಾತ್ರ ಯಶಸ್ಸಾಗಲು ಸಾಧ್ಯ ಆಗುತ್ತೆ. ಕಳೆ ನಿರ್ವಹಣೆ ಇವೆಲ್ಲ ಮಾಡ್ಕೊಳ್ತಲೇ ಇರಬೇಕಾಗುತ್ತೆ. ಈಗ ಸಾಕಷ್ಟು ಜನ ರೈತರು ಶೇಂಗಾ ಮಾಮೂಲು ಈ APMC ಮಾರ್ಕೆಟಲ್ಲಿ ಮಾರಾಟ ಮಾಡೋಕ್ಕೆ ಬೆಳೀತಾರೆ, ಮತ್ತೆ ಈ ತೊಗರಿನಾದ್ರೂ APMC ಮಾರ್ಕೆಟಲ್ಲಿ ಮಾರಾಟ ಬೆಳಿಕ್ಕೆ ಬೆಳೀತಾರೆ. ನೀವು ಈ ಬೀಜೋತ್ಪಾದನೆಗೆ ಅಥವಾ ಬೀಜನೆ ಮಾಡ್ಬೇಕಂತ ಯಾಕೆ ಉದ್ದೇಶ ಬಂತು? ಬೀಜೋತ್ಪಾದನೆ ಮಾಡೋದ್ರಿಂದ ನಮಗೆ ಮಾರ್ಕೆಟ್ಗಿಂತ 20% ಯೂನಿವರ್ಸಿಟಿಗಳು ಮತ್ತೆ ಬೀಜ ಕೇಂದ್ರಗಳು ನಮ್ಗೆ ಜಾಸ್ತಿ ಕೊಡುತ್ತೆ. ಅಲ್ಲಿಂದ ಬಂದಂತ ರಿಜೆಕ್ಟ್ ಸೀಟ್ಸ್ ತಂದು ಮತ್ತೆ ನಾವು ಮಾಮೂಲು ರೇಟ್ಗೆ ಮಾರ್ಕಂತೀವಿ. ಅಲ್ಲಿ 15% ಜಾಸ್ತಿ ಕೊಡ್ತಾರೆ. ಅಲ್ಲಿ ಯಾವುದೇ ಒಂದು ಈ ಕಮಿಷನ್ಸ್ ಆಗಲಿ ಏನು ಇರಲ್ಲ ಸರ್, ನೇರ ಅಕೌಂಟ್ಗೆ ಹಾಕ್ತಾರೆ. ಮತ್ತೆ ಅಷ್ಟೇ ನೀಟಾಗಿ ಒಂದು ನಾವು ಗುಡ್ ಸೀಡ್ ಎಷ್ಟು ಕೊಟ್ಟಿರ್ತೀವೋ ಅಷ್ಟೇ ನಮಗೆ ಅಷ್ಟಿಗೂ ರಿಜೆಕ್ಟ್ ಗುಡ್ ಎರಡೂ ಕೊಡ್ತಾರೆ, ತೂಕಗಳ ವ್ಯತ್ಯಾಸಗಳಾಗೋದಿಲ್ಲ. ಹಂಗಾಗಿ ನಾನು ಬೀಜೋತ್ಪಾದನೆ ಇದು ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ನಮ್ಮ ರೈತರು ಈ ಮಾಮೂಲು ಬೆಳೆ ಬೆಳೆದು APMC ಮಾರ್ಕೆಟ್ ಮಾಡೋದಕ್ಕಿಂತ ಈ ಬೀಜೋತ್ಪಾದನೆ ಮಾಡಿ ಮಾರಾಟ ಮಾಡಿದ್ರೆ ಒಂದು 15-20% ಜಾಸ್ತಿ ಆದಾಯ ಸಿಗುತ್ತೆ ಸರ್. ಸಿಗುತ್ತೆ, ಹಣ ಬರುತ್ತೆ. ಅದು ಏನಾದರೂ ಗುಣಮಟ್ಟವಾಗಿ ಬೆಳಿಬೇಕಾ? ಹೆಂಗೆ? ಏನಿಲ್ಲ ಸರ್, ಅದೇ ಗುಣಮಟ್ಟ ಅಂದ್ರೆ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಬೆಳಿಲೇಬೇಕಾಗುತ್ತೆ. ಔಷಧಿಗಳ ನಿರ್ವಹಣೆ ಚೆನ್ನಾಗಿ ಮಾಡ್ಕೊಂಡಾಗ ನ್ಯಾಚುರಲ್ ಆಗಿ ಬಂದೇ ಬರುತ್ತೆ. ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರಗಳು ಭೂಮಿಯಲ್ಲೂ ಆ ಆರೋಗ್ಯ ಸ್ಥಿತಿ ಕಾಪಾಡ್ಕೋಬೇಕು, ಸಮತೋಲನ ಮಾಡ್ಕೋಬೇಕು ಗೊಬ್ಬರ ಮತ್ತು ನೀರು. ಹಂಗಾಗಿ ನಮ್ಗೆ ಒಳ್ಳೆ ಇಳುವರಿಗಳು ಬರ್ತಾ ಇದೆ. ಈ ಬೀಜ ಉತ್ಪಾದನೆ ಮಾಡ್ಬೇಕಂದ್ರೆ ಈ ಬೀಜ ನಿಗಮಗಳ ಜೊತೆ ಏನಾದ್ರು ಹೊಂದಾಣಿಕೆ ಅಥವಾ ಅಗ್ರಿಮೆಂಟ್ ತರ ಏನಾದ್ರು ಮಾಡ್ಕೋಬೇಕಾ? ಹೆಂಗೆ? ಹೌದು ಸರ್, ಮಾಡ್ಕೋಬೇಕಾಗುತ್ತೆ. ಸೀಡ್ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಮತ್ತೆ ನಾವು ಹೋದಾಗ ಮತ್ತೆ ಅದು ನಮ್ಗೆ ಬೀಜ ಕೊಡ್ಬೇಕಾದ್ರೇನೆ ಅದು ಮಾರ್ಕೆಟ್ ರೇಟ್ಗಿಂತ ಒಂದ್ ಸ್ವಲ್ಪ ರೇಟ್ ಇರುತ್ತೆ. ಈಗ ಮಾರ್ಕೆಟ್ ರೇಟ್ 8,000 ಇತ್ತು ಶೇಂಗಾ, ಹಂಗಾಗಿ ನಮ್ಗೆ 10,000 ರೂಪಾಯಿಗೆ ಬೀಜೋತ್ಪಾದನಾ ಶೇಂಗಾ ಕೊಡ್ತಾರೆ, ಮತ್ತೆ ಅವ್ರು 8,500 ತಗೊಂತಾರೆ. ಹಂಗಾಗಿ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅಗ್ರಿಮೆಂಟ್ ಫೀಸ್ಗಳೆಲ್ಲ ನಮ್ಮ ಹತ್ರ, ಇವ್ರು ಯಾರು ಕರ್ನಾಟಕ ಬೀಜ ನಿಗಮ ಅವರೆಲ್ಲ ದುಡ್ಡು ಕಟ್ಸ್ಕೊಂತಾರೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರು ದುಡ್ಡು ಕಟ್ಸ್ಕೊಳ್ಳೋದಿಲ್ಲ, ಅವರು ನೇರವಾಗಿ ಯೂನಿವರ್ಸಿಟಿನೇ ಭರಿಸುತ್ತೆ ನಮ್ದು ರಿಜಿಸ್ಟ್ರೇಷನ್ ಫೀಸ್ಗಳೆಲ್ಲ. ಸೀಡ್ ರೇಟ್ ಎಷ್ಟಿತ್ತು ಅಷ್ಟು ಮಾತ್ರ ಅವರು ಯೂನಿವರ್ಸಿಟಿ ಅವ್ರು ತಗೊಂತಾರೆ. ನಮ್ಮ ಕರ್ನಾಟಕ ಬೀಜ ನಿಗಮಗಳಿಗಿಂತ ಕೃಷಿ ವಿಶ್ವವಿದ್ಯಾನಿಲಯಗಳ ಬೀಜ ನಿಗಮಗಳದೇ ನಮಗೆ ಬಹಳ ಚೆನ್ನಾಗಿರುತ್ತೆ ಸರ್. ರಾಷ್ಟ್ರೀಯ ಬೀಜ ಪ್ರಾಯೋಜನೆ ಅಲ್ಲಿ ಇನ್ನೂ ವ್ಯವಸ್ಥಿತವಾಗಿರುತ್ತೆ. ಕರ್ನಾಟಕ ಬೀಜ ನಿಗಮದವರು ಸ್ವಲ್ಪ ಹಣ ಲೇಟ್ ಮಾಡ್ತಾರೆ, ಇವರು ಕೃಷಿ ವಿಶ್ವವಿದ್ಯಾನಿಲಯದವರು ತಕ್ಷಣನೇ ರೈತರ ಅಕೌಂಟ್ಗೆ ನಮ್ಮ ಕೈಗೇನೆ ಚೆಕ್ ಕೊಟ್ಟು ಕಳಿಸ್ಬಿಡ್ತಾರೆ. ಹಂಗಾಗಿ ನಮಗೆ ಯಾವುದೇ ತೊಂದರೆಗಳು ಆಗಲ್ಲ. ಆದಷ್ಟು ರಾಷ್ಟ್ರೀಯ ಬೀಜ ಪ್ರಯೋಜನಗಳಲ್ಲೇ ಮಾಡ್ಕೋಬೇಕು ಸರ್. ಸೀಡ್ ಪ್ರೊಡಕ್ಷನ್ ನೀವು ಆಗಿದ್ರೆ ಬೀಜಗಳನ್ನ ಅವ್ರ ಹತ್ರನೇ ತಗೊಂಡು ಹೌದು ಸರ್, ಅವ್ರ ಹತ್ರನೇ ತಗೊಂಡ್ರೆ ಮಾತ್ರ ನಮಗೆ ಬೀಜೋತ್ಪಾದನೆ ಮಾಡಕ್ ಬರುತ್ತೆ, ಇಲ್ದಿದ್ರೆ ಬೀಜೋತ್ಪಾದನೆ ಮಾಡಕ್ ಆಗಲ್ಲ. ಅದರಲ್ಲಿ 4 ತರ ಇರ್ತವೆ, ಬ್ರೀಡರ್ ಸೀಡು, ಸರ್ಟಿಫಿಕೇಶನ್ ಮತ್ತು ಫೌಂಡೇಶನ್ TL ಅಂತ. ಹಂಗಾಗಿ ಮೂಲ ತಾಯಿ ಬೀಜನೇ ನಮ್ಗೆ ಸೀಡ್ ಕೊಡ್ಬೇಕಾದ್ರೆ ಕೊಡ್ತಾರೆ ಸರ್. ಮೂಲ ತಾಯಿ ಬೀಜ ಕೊಟ್ಮೇಲೆ ನಾವು ಫೌಂಡೇಶನ್ ಮಾಡಿ ಅವ್ರಿಗೆ ಬೆಳೆದು ಕೊಡ್ತೀವಿ. ಅವರು ನಮ್ಗೆ ಎಲ್ಲೂ ಬೆಳೆ ಫೇಲ್ ಆಗಕ್ ಬಿಡಲ್ಲ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ನಮ್ಗೆ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ, ಮಾಹಿತಿ ಕೊಡ್ತಾರೆ, ಅಂತ ಹಂತವಾಗೂ ಬರ್ತಾರೆ ಫೀಲ್ಡಿಗೆ. ಬೆಂಗಳೂರಿಂದ ಬಂದು ನಮ್ಗೆ GKVK ನ್ಯಾಷನಲ್ ಸೀಡ್ಸ್ ಪ್ರೊಡ್ಯೂಸ್ ತಿಂಗಳಿಗೆ ಒಂದ್ಸಲ ಫಸ್ಟ್ಗೆ 2 ಫೋನ್ಗಳಲ್ಲೇ ಮಾಹಿತಿ ಕೊಡ್ತಾರೆ. ನಂತರ ಅವರು ಫ್ಲವರ್ ಬಂದ ತಕ್ಷಣ ಅವರೇ ಬಂದು ಎಲ್ಲ ಅಂತ ಹಂತವಾಗಿ ನಮ್ಗೆ ಕೊಟ್ಟು ಎಲ್ಲೂ ರೈತರನ್ನ ಫೇಲ್ಯೂರ್ ಆಗಕ್ ಬಿಡಲ್ಲ ಸರ್. ಆದಷ್ಟು ಕೈ ಹಿಡಿದು ಎತ್ತಾರೆ ಸರ್. ಅಂದ್ರೆ ಅವರು ಮಾಹಿತಿ ಅಲ್ಲದೆ ಮಾರ್ಗದರ್ಶನ ನೀಡ್ತಾರೆ, ಅವ್ರ ಏರಿಯಾಗೆ ಬರ್ತಾರೆ ಸರ್. ಏರಿಯಾಗೆ ಬಂದು ನಮ್ಮ ಹೊಲ ಎಲ್ಲ ನೋಡಿ ಯಾವ್ಯಾವ ಗಿಡ ಏನೇನಾಗಿದೆ ಅಂತೆಲ್ಲ ಮಾನಿಟರಿಂಗ್ ಮಾಡಿ ನಮ್ಗೆ ಎಲ್ಲ ತಿಳುವಳಿಕೆ ಕೊಟ್ಟು ಈ ತರ ಔಷಧಿ ಹೊಡಿರಿ, ಈ ತರ ಮಾಡ್ರಿ, ಅದಕ್ಕೆ ಎಲ್ಲ ರೋಗ ತಜ್ಞರು, ಕೀಟ ತಜ್ಞರು ಎಲ್ಲರೂ ಹಂತ ಹಂತವಾಗಿ ಎಲ್ಲರೂ ಬರ್ತಾರೆ ಸರ್. ಅಲ್ಲಿ ಎಷ್ಟು ವರ್ಷದಿಂದ ಈ ಬೀಜೋತ್ಪಾದನೆ ಮಾಡ್ತಾ ಇದ್ರೆ? ನಾನು ಈಗಾಗಲೇ 15 ಬೀಜೋತ್ಪಾದನೆ ಮಾಡ್ತಾ ಇದ್ದೀನಿ. ಯಾವ ವರ್ಷ ನಷ್ಟ ಆಗಿದ್ದುಂಟ? 2 ನಷ್ಟ ಆಗಿತ್ತು ಸರ್. ಅವಾಗ ಎಲ್ಲ ಅಡಿಕೆ ತೋಟಗಳೆಲ್ಲ ಒಣಗ್ತಾ ಇದ್ವು, ಕುಡಿಯಕ್ಕೆ ನೀರುಗಳು ಸಮಸ್ಯೆ ಆಯ್ತು. ಅಂತ ಸಮಯದಲ್ಲಿ ನಷ್ಟ ಅಂತ ಏನಿಲ್ಲ, ಅರ್ಧ ಬೆಳೆ ನಾವು ಬೆಳೆದಿದೀವಿ. ಅದು ಒಣ ವಾತಾವರಣದಲ್ಲೂ ಅರ್ಧ ಬೆಳೆ ನಾವು ತೊಗರಿಯಲ್ಲಿ ಬೆಳಿಬಹುದು ಸರ್. ಈಗ ಈ ತರ ನಷ್ಟ ಆದಂತ ಸಂದರ್ಭದಲ್ಲಿ ಏನಾದರೂ ಯೂನಿವರ್ಸಿಟಿ ಅಥವಾ ಬೀಜ ನಿಗಮಗಳು ಏನಾದರೂ ಕೈ ಹಿಡಿತಾವ ನಿಮ್ಮನೆ? ಇಲ್ಲ ಸರ್, ಇಲ್ಲ ಇಲ್ಲ, ಏನು ಹಿಡಿಯಲ್ಲ. ಅವ್ರೇನ್ ನಮಗೆ ಬೆಳೆಯಕ್ಕೆ ದಾರಿ ತೋರಿಸ್ತಾರೆ ಅಷ್ಟೇ ಹೊರತು ನಷ್ಟಗಿಷ್ಟು ಯಾವ್ದು ಬರ್ಸಲ್ಲ ಸರ್. ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಏನಾದ್ರೂ ಅಲ್ಪ ಸ್ವಲ್ಪ ಡಿಕ್ಲೇರ್ ಆದಾಗ ಪರಿಹಾರಗಳು ಸಿಗ್ತಾ ಇರ್ತಾವ ಅಷ್ಟೇ. ನೀವು ಪ್ರತಿ ವರ್ಷ ಬೆಳೆ ವಿಮೆ ಮಾಡಿಸ್ತಾ ಇರ್ತೀರಾ? ಮಾಡಿಸ್ತಾ ಇರ್ತೀವಿ ಸರ್. ಈ ಬೆಳೆ ವಿಮೆ ಮಾಡಿಸೋದ್ರಿಂದ ಏನ್ ಅನುಕೂಲ ಅಂತೀರಾ ರೈತರಿಗೆ? ನಮ್ಗೇನೋ 2-3 ಬಂದೇ ಇಲ್ಲ ಸರ್. ಈ ಹೋದ ಸಲನು ಬಂದಿಲ್ಲ, ಹೋದ ಸಲ ಕೆಲವು ಹೋಬಳಿಗಳಿಗೆ ಬಂದು ಕೆಲವು ಹೋಬಳಿಗೆ ಬರಲಿಲ್ಲ. ನಾವು ಮತ್ತೆ ನಾವು ತೊಗರಿ ಬೆಳೆಗಾರರ ಸಂಘ ಮಾಡ್ಕೊಂಡಿದೀವಿ, ಎಲ್ಲ ಸೇರ್ಬಿಟ್ಟು ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿದೀವಿ ಸರ್. 23-24 ಕೋರ್ಟ್ಗೆ ಹಾಕಿದೀವಿ, ಅದು ಇನ್ನು ಕೋರ್ಟಲ್ಲಿ ನಡೀತಾ ಇದೆ ಬೆಳೆ ವಿಮೆದು. ಮತ್ತೆ ಈಗ 2 ಹೋದ ವರ್ಷ ಬೆಳೆ ಚೆನ್ನಾಗಾಯ್ತು ಸರ್, ಎಲ್ಲೂ ಅದ್ರದ ಬಗ್ಗೆ ನಾವು ಪ್ರಸ್ತಾಪ ಮಾಡಲ್ಲ. ಹಂಗಾಗಿ ಈ ವರ್ಷನೂ ಕಟ್ಟಿದೀವಿ ಸರ್ ಬೆಳೆ ವಿಮೆ. ಒಟ್ಟಾರೆಯಾಗಿ ಬೀಜೋತ್ಪಾದನೆ ಮಾಡ್ತಾ ಇದ್ರಲ್ಲ, ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರುತ್ತೆ ಸರ್, ಇಳುವರಿ ಎಲ್ಲ ನೀಟಾಗಿ ಬರ್ತಾ ಇದೆ. ಮತ್ತೆ ಇದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳು ಏನಾದ್ರೂ ಬೆಳೀತಾ ಇದ್ರೆ? ಹೌದು ಸರ್, ತೆಂಗಿದೆ, ಮಾವು, ಈಗ ಹೊಸದಾಗಿ ಮಾವು ಹಾಕಿದೀನಿ ಒಂದು 200 ಗಿಡ IHR ನಿಂದ ತಂದು, ಮತ್ತೆ ತೆಂಗು ದೊಡ್ಡ ಪ್ರಮಾಣದಲ್ಲಿ ಮಾಡಿದೀವಿ ಸರ್. ಅಡಿಕೆ ಮಾಡಿಲ್ಲ ಸರ್. ಒಂದ್ಸಾರಿ ನಮ್ದು ಫಸ್ಲಿಗೆ ಬಂದಿರೋ ತೋಟ ಒಣಗೋಯ್ತು, ಹಂಗಾಗಿ ಅದ್ರ ಬಗ್ಗೆ ಆಸಕ್ತಿ ಕಮ್ಮಿ, ಹಂಗಾಗಿ ನಾನು ಇದು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಬಹಳ ಜನ ರೈತರು ಅಡಿಕೆ ಬೆಳಿಲಿಕ್ಕೆ ಹೊರಟದ್ದು, ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಹೇಳಕ್ಕಾಗಲ್ಲ ಸರ್, ಶೇಂಗಾ ಜಾಸ್ತಿ ಬೆಳೆದಿವಿ ನಮ್ಮ ಏರಿಯಾದಲ್ಲಿ, ಕಂಬಳಿ ಹುಳ ಬಿದ್ದು ಎಲ್ಲ ನಷ್ಟ ಆಯ್ತು. ಯಾವ ಕಮ್ಮಿ ವಿರಳವಾಗಿ ಬೆಳೆಗಳಿರ್ತಾವ ಅವು ಯಶಸ್ಸಾಗಕ್ ಸಾಧ್ಯ ಸರ್. ಪೂರ್ತಿ ಇಡೀ ಏರಿಯಾನೇ, ಇಡೀ ತಾಲೂಕು ಅಡಿಕೆ ಮಾಡಿದಾಗ ಕೆಲವು ಸಮಸ್ಯೆಗಳು, ಕೃಷಿ ವಿಜ್ಞಾನಿಗಳಿಗೆ ಅಡಿಕೆಗಳು ಸಮಸ್ಯೆ ಆಗಿದೆ, ಅವ್ರಿಗೆ ಕಂಡಿಡಿಯಕ್ ಆಗ್ತಾ ಇಲ್ಲ, ಹಿಂಗಾಗಿದೆ ಸರ್. ಹಂಗಾಗಿ ಈಗ ಏರಿಯಾನು ಜಾಸ್ತಿ ಆಗ್ತಿದೆ. ಈಗಾಗಲೇ ಈ ವರ್ಷ ಒಂದು 10 ರೇಟೂ ಕಮ್ಮಿ ಆಗಿದೆ ಸರ್ ಅಡಿಕೆದು. ಈಗ ತೆಂಗು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ತೆಂಗು ಯಾವ ಮಾತ್ರ ಬಂದ್ರೂ ಬರುತ್ತೆ ಸರ್, ಅದು ಸ್ವಲ್ಪ ನೀರಿಲ್ದಿದ್ರು ತಡ್ಕೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಟಿಪ್ ಟೂಟಾಲ್ ಹಾಕಿದೀವಿ, ಜವಾರಿ ಮರಗಳು, ಹಂಗಾಗಿ ಅದು ಒಳ್ಳೆ ರೇಟ್ ಇದೆ ಸರ್. ಅಡಿಕೆ ಅಷ್ಟೇ ರೇಟ್ ಇದೆ. ನಾವೆಲ್ಲ ಮನೆಯೆಲ್ಲ 50-40 ಹಂಗೆ ತೋಟದಲ್ಲೇ ಎಳ್ಳೀರುಗಳೆಲ್ಲ ಕೊಟ್ವಿ, ಹಿಂಗಾಗಿ ಎಳ್ಳೀರಾದ್ರೂ ಮಾರ್ಬೋದು, ಸ್ಟಾಕ್ ಮಾಡ್ಬೋದು, ಮತ್ತೆ ಗಿಟ್ಕ ಮಾಡ್ಬೋದು. ಇವತ್ತು ಗಿಟ್ಕ 400 ಕೆಜಿ ಇದೆ ಕೊಬ್ಬರಿ, ಹಿಂಗಾಗಿ ತೆಂಗು ಮಾಡೋಣ ಅಂತ ಅದನ್ನೇ ಮಾಡ್ತಾ ಇದ್ವಿ. ತೆಂಗಾಕಿ ಎಷ್ಟು ವರ್ಷ ಆಯ್ತು? ತೆಂಗಾಕಿ ಆಗ್ಲಿ 7 ವರ್ಷ ಆಯ್ತು. 7 ವರ್ಷ ಫಸಲು ಬರ್ತಾ ಇದೆಯಾ? ಫಸಲು ಬರ್ತಾ ಇದೆ ಸರ್, ಈಗ ಈ ವರ್ಷ ಒಂದು ಸ್ವಲ್ಪ ಗಿಡ ಹಾಕಿದೀವಿ ಸರ್. ಅಂದ್ರೆ ಈಗ ತೆಂಗಿಗೆ ಒಳ್ಳೆ ಬೆಲೆ ಇದೆ ಇತ್ತೀಚೆಗೆ? ಹೌದು ಸರ್, ಹೌದು. ಎಳ್ನೀರು ಮಾರಿದ್ರು ದುಡ್ಡು, ಕಾಯಿ ಮಾರಿದ್ರು ದುಡ್ಡು, ಗಿಟ್ಕ ಮಾರಿದ್ರು ದುಡ್ಡು, ಎಲ್ಲ ಕಡೆಯಿಂದಲೂ ದುಡ್ಡು ಬರುತ್ತೆ. ಅಡಿಕೆ ಹೋಲಿಸ್ಕೊಂಡ್ರೆ ನಿರ್ವಹಣೆ ಕಡಿಮೆ? ನಿರ್ವಹಣೆ ಕಮ್ಮಿ ಸರ್, ಬಹಳ ಕಮ್ಮಿ. ಈಗ ಇತ್ತೀಚೆಗೆಲ್ಲ ಬೇರೆ ಬೇರೆ 3 ವರ್ಷಕ್ಕೆ ಫಸಲಿಗೆ ಬರೋಂಥ ತಳಿಗಳಿದ್ದಾವೆ. ತೆಂಗು ಎಳ್ನೀರಿಗೆ ಬರೋಂಥವೆ ಬೇರೆ ಇದ್ದಾವೆ, ಕಾಯಿಗೆ ಬರೋಂಥವೆ ಬೇರೆ ಇದ್ದಾವೆ, ಕೊಬ್ಬರಿಗೆ ಬರೋಂಥ ಬೇರೆ ಇದ್ದಾವೆ. ನೀವು ಯಾಕೆ ಈ ತಿಪ್ಟೂರ್ ಟಾಲ್ ಅಂದರೆ ಈ ನಮ್ಮ ನಾಟಿ ಸಸ್ಯಗಳನ್ನ ಆಯ್ಕೆ ಮಾಡ್ಕೊಂಡ್ರಿ? ಇಲ್ಲ ಸರ್, ಅದು ಬೆಳವಣಿಗೆ ಕಮ್ಮಿ ಇರುತ್ತೆ, ಇಳುವರಿ ಜಾಸ್ತಿ ಇರುತ್ತೆ. ಸುಮ್ಮನೆ ಈ ಹೈಬ್ರಿಡ್ ಗಿಡ ಹಾಕಿದ್ರೆ ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಅದಕ್ಕೆ ಲೈಫ್ ಇರಲ್ಲ ಅಂತ ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ. ಹಂಗಾಗಿ ನಾವು ಜವಾರಿ ಗಿಡಗಳೇ ಆಯ್ಕೆ ಮಾಡ್ಕೊಂಡು ಮಾಡಿದ್ವಿ ಸರ್. ಎಷ್ಟಡಿಗೊಂದು ನಾಟಿ ಮಾಡಿದ್ರೆ ತೆಂಗು? ತೆಂಗು ಎಲ್ಲ ಮಾಡಿರೋ 30 ಅಡಿ ಮಾಡಿದ್ವಿ ಸರ್, ಮುಂಚೆವೆಲ್ಲ 25 ಅಡಿ ಮಾಡಿದ್ವಿ. ಯಾವ್ದು ಅಂತರ ಒಳ್ಳೇದು ಅಂತೀರ? ಈಗ ನಮ್ಗೆ ಇವಾಗ ಎಲ್ಲ ಅಂತರನು 25 ಅಡಿ ಈಗ ಫಸಲು ಕೊಡ್ತಾ ಇತ್ತು ಸರ್, ಪರವಾಗಿಲ್ಲ. ಈಗ ಇನ್ನು ಸ್ವಲ್ಪ ಈಗ ಮಾಡೋ 30 ಅಡಿ ಮಾಡಿದ್ರೆ ಬೆಸ್ಟ್ ಅಂತಾರೆ ಸರ್, ಗಡಿಯಿಂದ ಗರಿಗೆ ತಗಲ್ಬಾರ್ದು ಅಂತ 30 ಅಡಿ ಮಾಡಿದ್ವಿ. 30 ಅಡಿ ಮಧ್ಯದಲ್ಲಿ ಅಂತರ ಬೆಳೆಗಳೇನಾದ್ರು ಬೆಳ್ಕೊಳ್ತಾ ಬೆಳಿತೀವಿ ಸರ್, ಮೆಕ್ಕೆಜೋಳ ಮತ್ತೆ ತೊಗರಿ. ಈ ಸಾರಿ ತೊಗರಿ ಹಾಕಿದೀವಿ, ಹಿಂಗೆ ಬೆಳೀತಾ ಇರ್ತೀವಿ, ಖಾಲಿ ಏನ್ ಬಿಡಲ್ಲ ಸರ್. ಹೊಸದಾಗಿ ತೆಂಗು ಹಾಕಿ ಅಲ್ಲಿ ಎಷ್ಟು ವರ್ಷ ಆಯ್ತು? 7 ವರ್ಷ ಸ್ವಲ್ಪ ಹಳೇವಿದಾವೆ. ಈಗ ಮೊನ್ನೆ ಸರ್ ಇನ್ನು ಈ ರೀಸೆಂಟ್ ಆಗಿ ಈ ಮಳೆ ಹಾಕಿದ್ರೆ. ಹೌದು ಸರ್. ಮತ್ತೆ ಬೇರೆ ಬೆಳೆಗಳೇನ್ ಬೆಳಿತೀರಾ? ಅದೇ ಮೆಕ್ಕೆಜೋಳನೇ ಸರ್, ಕಮರ್ಷಿಯಲ್ ಮೆಕ್ಕೆಜೋಳ ಮಾಡ್ತೀವಿ. ಮತ್ತೆ ತರಕಾರಿ, ಸೌತೆ, ಬದನೆ, ಟೊಮೊಟೊ ಇದೆಲ್ಲ ಮಾರ್ಕೆಟ್ ಮಾಡಿ ಚಳ್ಳಕೆರೆ ಮಾರ್ಕೆಟ್ ಈಗ ಡೈಲಿ ಇದು ಮಾಡ್ತಾ ಇರ್ತೀವಿ ಸರ್. ಮೆಕ್ಕೆಜೋಳ ಎಲ್ಲ ಚೆನ್ನಾಗಿ ಇಳುವರಿ ಬರುತ್ತಾ? ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ಅಂದ್ರೆ ಈ ವರ್ಷ ಹಾಕಿದ್ದು ಇನ್ನೊಂದು ವರ್ಷಕ್ಕೆ ಹಾಕಲ್ಲ ಸರ್, ಮತ್ತೆ ಬೆಳೆ ಪರಿವರ್ತನೆ ಮಾಡ್ತಾ ಇರ್ತೀವಿ. ಮತ್ತೆ ಮೆಕ್ಕೆಜೋಳ ಹಾಕಿರೋದಕ್ಕೆ ಹಾಕಿದ್ರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗೋಗ್ಬಿಡುತ್ತೆ. ಹಂಗಾಗಿ ಜಾಗ ಬದಲಾವಣೆ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಸರ್. ಹೌದು, ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಸಾಕಷ್ಟು ಜನ ರೈತರು ಏನಂದ್ಬಿಟ್ರೆ ಪ್ರತಿ ವರ್ಷ ಶೇಂಗಾ ಹಾಕೋದು, ಪ್ರತಿ ವರ್ಷ ಮೆಕ್ಕೆಜೋಳ ಹಾಕೋದು, ಹಾಕಿದ ಜಾಗಕ್ಕೆ ಹಾಕ್ತಾ ಇರ್ತಾರೆ. ಈ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಏನ್ ಅನುಕೂಲ ಅನ್ಸುತ್ತೆ ನಿಮಗೆ? ಬಹಳ ಅನುಕೂಲ ಸರ್. ಈಗ ನಾವು ಈಗ 6-7 ವರ್ಷ ತೊಗರಿ ಬೆಳೆದ್ವಿ. ತೊಗರಿ ಬೆಳೆಯೋದ್ರಿಂದ ಅದಕ್ಕೆ ಬಹಳ ಬಂಜೆ ರೋಗ ಮತ್ತೆ ಸೊರಗು ರೋಗ ಎಲ್ಲ ಜಾಸ್ತಿ ಆಯ್ತು. ಹೋದ ವರ್ಷ ಪೂರ್ತಿ ಸಾವೆ ಬೆಳೆದ್ವಿ, 30 ಎಕರೆನು ಸಾವೆ ಹಾಕಿದ್ವಿ. 30 ಎಕರೆನು ಒಳ್ಳೆ ಸಾವೆ ಬಂತು. ಹೊಸದುರ್ಗದವ್ರಿಗೆ ಫೋನ್ ಮಾಡಿದ್ರೆ ಅವರೇ ಮನೆ ಬಾಗಿಲಿಗೆ ಬಂದು ಕ್ಯಾಶ್ ಕೊಟ್ಟು ಮನೆ ಹತ್ರನೇ ತಗೊಂಡೋಗ್ತಾರೆ. ಹೋದ ವರ್ಷ ಸಾವೆ ಹಾಕಿದ್ವಿ, ಈ ವರ್ಷ ತೊಗರಿ, ನೆಕ್ಸ್ಟ್ 3 ವರ್ಷಕ್ಕೆ ಸಾವೆ ಹಾಕ್ತಿವಿ ಡ್ರೈಲ್ಯಾಂಡ್ಗೆಲ್ಲ. ಒಳ್ಳೆ ಆದಾಯ ಇದೆ ಸರ್, ಒಳ್ಳೆ ಎಕರೆಗೆ ಏನಿಲ್ಲ ಅಂದ್ರೂ 25,000 ರೂಪಾಯಿ ನಮ್ಗೆ ಆದಾಯ ಬಂತು. ಇನ್ನು ಸರ್ಕಾರನು ಪ್ರೋತ್ಸಾಹನ ಹೇಳಿದೆ, ಇನ್ನೂ ಕೊಟ್ಟಿಲ್ಲ. ಹೋದ ವರ್ಷದ್ದು ಕೊಡ್ತಾರೇನೋ ನೋಡ್ಬೇಕು ಸರ್. 2 ಹೆಕ್ಟೇರ್ಗೆ 20,000 ಒಬ್ಬ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ, ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಅಂದ್ರೆ ಈ ತೊಗರಿ ನಂತರ ಬೆಳೆ ಪರಿವರ್ತನೆ ಮಾಡ್ಬೇಕಂತ ಸಾವೆ ಬೆಳೆದ್ರಲ್ಲ, ಸಾವೆ ಚೆನ್ನಾಗಿ ಇಳುವರಿ ಬಂತ ಸರ್? ಬಂತು ಸರ್. ಒಂದ್ ಸಾವಿರ ಹೋದ ವರ್ಷ ಏನಾಯ್ತು, ಅಸಲೆ ಮಳೆ ಒಂದು ಬಂದಿದ್ರೆ ನಮ್ಗೆ ಈ ವರ್ಷ ಬಂದಂಗೆ ನಮ್ಗೆ ನಿರೀಕ್ಷೆಗಿಂತ ಜಾಸ್ತಿ ಇಳುವರಿ ಬರೋದು. ಹಂಗಾಗಿ ಹೋದ ಸಲ ಅಸಲೆ ಮಳೆ ಬರಲಿಲ್ಲ, ಲಾಸ್ಟಿಗೆ ಕೊನೆ ಮೂಮೆಂಟ್ ಅಲ್ಲಿ ಮಳೆ ಬಂತು. ಅವಾಗ ನಮ್ಗೆ ಎಕರೆಗೆ 3 ಕ್ವಿಂಟಲ್ ಬಂತು ಸರ್. 3 ಕ್ವಿಂಟಲ್ಗೆ ಅಲ್ಲಿಗೆ 12,000-13,000 ರೂಪಾಯಿ ಒಂದು ಎಕರೆಗೆ ಬಂದಂಗಾಯ್ತು ಸರ್. ಒಳ್ಳೆ ಲಾಭನೇ. ಏನು ಅದರದ್ದು ನಿರ್ವಹಣೆ ತುಂಬಾ ಕಮ್ಮಿ. ಬಿತ್ತನೆ ಮಾಡಿದ ನಂತರ ಹಾರ್ವೆಸ್ಟಿಂಗ್ ಅಷ್ಟೇ, ಹಂಗೆ ಟ್ರ್ಯಾಲಿ ತಗೊಂಡೋಗೋದು, ಕಾಳು ಹಾಕಿಸ್ಕೊಂಡು ಬರೋದು ಮಿಷಿನ್ನಾಗೆ. ಈ ತರ ಎಲ್ಲಾ ಬೆಳೆಗಿಂತ ಸಾವೆ ಬೆಳೆ ತುಂಬಾ ಈಸಿ ಸರ್. ನಿರ್ವಹಣೆ ಖರ್ಚು ಕಮ್ಮಿ. ಬಿತ್ತನೆ ಮಾಡಿದ್ಮೇಲೆ ಕೊಯ್ಲೆ ಅಲ್ಲಿ ಕೊಯ್ಲೆ ಒಂದೇ. ಅನುಕೂಲ ಇದ್ರೆ ಎಡಕುಂಟೆ ಹೊಡಿಬಹುದು, ಇಲ್ದಿದ್ರೆ ಎಡಕುಂಟೆ ಹಂಗೆ ಬಿಡಬಹುದು. ಅಷ್ಟು ನೀಟಾಗಿ ಬೆಳೆ ಬರುತ್ತೆ ಸರ್. ನಮ್ಮ ಒಣ ಬೇಸಾಯಕ್ಕೆ ಬಹಳ ಏಳು ಮಾಡಿಸಿದಂತ ಬೆಳೆ ಸರ್. ಈ ಸಲ ನಮ್ಮ ಏರಿಯಾ ತುಂಬಾ ಇದೆ ಸರ್ ಸಾವೆ ಮಾಡಿದ್ರೆ. ಸಾವೆ ಒಂದನ್ನ ಬೇರೆ ಏನಾದ್ರೂ ಸಿರಿಧಾನ್ಯಗಳು ಬೆಳೀತಾ ಇದ್ರೆ ಇದೆ ಸರ್. ಆರ್ಕ, ಸಾವೆ, ಬರಗು, ಊದ್ಲ ಇವೆಲ್ಲ ಮಾಡ್ತೀನಿ ಸರ್. ಇವೆಲ್ಲ ಮಾಡಿ ನಮ್ಮ NSPಗೆ GKVKಗೆ ಕೊಡ್ತಾ ಇದೀನಿ. ನೀವು ಮನೇಲಿ ಉಪಯೋಗಿಸ್ತೀರಾ? ಮನೇಲಿ ಸಾವೆ ಮತ್ತೆ ಆರ್ಕ ಬಳಕೆ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಸಿರಿಧಾನ್ಯಗಳ ಒಂದು ಬಳಕೆ ಮತ್ತೆ ಅದಕ್ಕೊಂದು ಒಳ್ಳೆ ಒಂದು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಹೆಚ್ಚು ಜನ ಇತ್ತೀಚೆಗೆ ಸಿರಿಧಾನ್ಯಗಳ ಕಡೆಗೆ ಒಲವು ತೋರಿಸ್ತಾರೆ ಉಪಯೋಗಿಸ್ಲಿಕ್ಕೆ. ಹಂಗಾಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಸಿರಿಧಾನ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕನ್ನೋ ಉದ್ದೇಶ ಇದೆಯಾ? ಹೌದು ಸರ್, ಇದೆ. ಒಳ್ಳೆ ಇಳುವರಿ ಬರ್ತಾ ಇರೋದ್ರಿಂದ 1 ವರ್ಷ ತೊಗರಿ, 1 ವರ್ಷ ಸಾವೆ ಮಾಡ್ಕೊಂಡು ಮಾಡಬೇಕು ಅಂತ ಇದೆ. ಒಳ್ಳೆ ಒಂದೊಂದು ವರ್ಷ ಒಳ್ಳೆ ಜಾಸ್ತಿ ಬೆಲೆನೆ ಸಿಗುತ್ತೆ ಸರ್. ಸಿಗುತ್ತೆ. ಮೌಲ್ಯವರ್ಧನೆ ಮಾಡ್ಬೇಕು ಸರ್. ಮೌಲ್ಯವರ್ಧನೆಗೆ ನಮ್ಗೆ ಸ್ವಲ್ಪ ಅನಾನುಕೂಲ ಇದೆ. ಇನ್ ಸಿಂಪಲ್ ಅವೆಲ್ಲ ಮೆಟೀರಿಯಲ್ಸ್ ಬೇಕು, ಮಿಷಿನರಿ ಬೇಕಾಗುತ್ತೆ. ನಮ್ ಸಾಹೇಬ್ರಿ ಕೇಳಿದೀವಿ, ನೋಡೋಣ ಅಂತ ಹೇಳಿದಾರೆ. ಕೊಟ್ರೆ ಮೌಲ್ಯವರ್ಧನೆ ಮಾಡ್ಬೇಕು ಅಂತ ಇದೀನಿ. ಮಿಲೆಟ್ಸ್ ಎಲ್ಲ ಮತ್ತೆ ಜೊತೆ ತರಕಾರಿ ಬೆಳಿತೀವಿ. ಏನೇನ್ ತರಕಾರಿ ಬೆಳಿತೀರಾ? ಯಾವತ್ತೂ ನಮ್ದು ಸೌತೆಕಾಯಿ ಇದ್ದೇ ಇರುತ್ತೆ ಸರ್. ಸೌತೆ ಚಳ್ಳಕೆರೆ ಲೋಕಲ್ ಮಾರ್ಕೆಟ್ಗೆ ಸೌತೆ, ಮತ್ತೆ ಇದು ಯಾವ್ದು ಟೊಮೊಟೊ, ಬದನೆ, ಇಷ್ಟು ತರಕಾರಿ ನನ್ನ ಫೀಲ್ಡ್ ಅಲ್ಲಿ ಯಾವಾಗ್ಲೂ ಇರುತ್ತೆ. ಈಗ ಟೊಮೊಟೊ ಒಳ್ಳೆ ರೇಟ್ ಇರೋದು. ಈಗ ಟೊಮೊಟೊ ಇಲ್ಲ ಸರ್, ಈಗ ಸೌತೆ ಸೌತೆ ಇದೆ. ಪ್ರತಿ ವರ್ಷ ಸೌತೆ ಬೆಳೀತಿರ್ತಾರೆ? ಯಾವಾಗ್ಲೂ ಇರುತ್ತೆ ಸರ್, ಒಂದ್ ಬ್ಯಾಚ್ ಮುಗಿದ ತಕ್ಷಣ ಇನ್ನೊಂದ್ ಬ್ಯಾಚ್ ಮಾಡ್ಕೊಂಡಿರ್ತೀವಿ, ದಿನದಾದಾಯಕ್ಕೆ ಚೆನ್ನಾಗಿ ಅದು ಹೆಲ್ಪ್ ಆಗುತ್ತೆ. ಈಗ ಬೇರೆ ತರಕಾರಿಗಳಿಗೆ ಹೋಲಿಸಿದ್ರೆ ಸೌತೆ ಲಾಭದಾಯಕ ಅಂತಾರ? ಲಾಭದಾಯಕ ಸರ್, ಒಳ್ಳೆ ಲಾಭ ಇರುತ್ತೆ. ಯಾವಾಗ ವರ್ಷದಲ್ಲಿ ಒಂದ್ ಬ್ಯಾಚ್ ಎರಡು ಬ್ಯಾಚ್ ರೇಟ್ ಡೌನ್ ಆಗುತ್ತೆ, ಇನ್ನು ಉಳಿದಿರೋ ಬ್ಯಾಚ್ಗಳೆಲ್ಲ ಒಳ್ಳೆ ದುಡ್ಡು ಸಿಗುತ್ತೆ. ಈಗ ಸೌತೆ ಅಂದ್ರೆ ನಮ್ಮ ಊಟಕ್ಕೆ ಉಪಯೋಗಿಸ್ತಿಲ್ಲ, ಅದನ್ನ ಈಗ ಮೆಡಿಸಿನ್ ಸೌತೆ ಅಂತ ಇಲ್ಲ ಸರ್, ಸೌತೆ ಜವಾರಿ ಸೌತೆ, ಜವಾರಿ ಸೌತೆ, ಜವಾರಿ ಸೌತೆ, ಅದು ಊಟಕ್ಕೆ ಬಳಸೋದು, ಊಟಕ್ಕೆ ಬಳಸೋದು. ಅದ ಹೆಂಗಿರುತ್ತೆ ಕೆಜಿ ನಿಮ್ಮ ಮಾರಾಟಕ್ಕೆ ಹೋದ್ರೆ? ನಮ್ಮಲ್ಲಿ ಅದು 10 kg ಸರ್, 10 kg ಬ್ಯಾಗ್ ಮಾಡಿರ್ತೀವಿ, 10 kg 500 rupees ಇರುತ್ತೆ ಸರ್ ಒಂದೊಂದ್ಸಲ ಸೀಸನ್ಗಳಲ್ಲಿ, ಮತ್ತೆ ಬಿಡದಿನಗಳಲ್ಲೆಲ್ಲ 250-300 rupees ಡೈಲಿ ಹೋಗ್ತಾ ಇರುತ್ತೆ. ಅಂದ್ರೆ 20-30 rupees ಏನ್ ಮೋಸ ಇಲ್ಲ? ಮೋಸ ಇಲ್ಲ ಸರ್, 25 rupees ಡೈಲಿ ನಮ್ಗೆ 1 kg ಅವರೇಜ್ ಬೀಳುತ್ತೆ ಸರ್. ಅಂದ್ರೆ ಇದು ಸೌತೆ ಬೆಳೆ ಲಾಭದಾಯಕ. ಈಗ ಟೊಮೆಟೊ ಒಂದ್ಸರಿ 10 rupees ಆಗುತ್ತೆ, 10 rupees 1 kg ಆಗುತ್ತೆ, ಒಂದ್ಸರಿ 30 rupees ಆಗುತ್ತೆ, ಬೇರೆ ಬೇರೆವೆಲ್ಲ ತರಕಾರಿಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ರೇಟ್ ಅಲ್ಲಿ, ಇದು ಸಮತೋಲನ ಇರುತ್ತೆ, ಯಾವಾಗ್ಲೂ ಒಂದೇ ರೇಟ್ ಇರುತ್ತೆ, 25-30 ಇರುತ್ತೆ. ಈ ನಿಮ್ ತರ ಯಾರನ್ನ ನಿಮ್ಮೂರಲ್ಲಿ ಬೆಳಿತಾರ ಸೌತೆ? ನೀವೊಬ್ರ ನಮ್ಮ ಪಕ್ಕದಳ್ಳಿಯಲ್ಲೆಲ್ಲ ಚೆನ್ನಾಗಿ ಬೆಳೀತಾರೆ ಸರ್, ಒಂದ್ 4-5 ಇದಾರೆ, ಮತ್ತೆ ಸೋಮಗುದ್ದೆಯಲ್ಲಿ ಇದಾರೆ, ಒಂದ್ 4-5 ಯಾವಾಗ್ಲೂ ಬೆಳೀತಿರ್ತಾರೆ. ಎಲ್ಲಿ ಮಾರಾಟ ಮಾಡ್ತೀರಾ? ಚಳ್ಳಕೆರೆ ಲೋಕಲ್ ಮಾರ್ಕೆಟ್ ಸರ್, ಬೆಳಿಗ್ಗೆ 5 ಅಲ್ಲಿ ಮಾರ್ಕೆಟ್ ಅಲ್ಲಿ ಇದ್ರೆ ಎಲ್ಲ ವ್ಯಾಪಾರಸ್ಥರು ಬಂದು ತಗೊಂಡೋಗ್ತಾರೆ. ಬಳ್ಳಾರಿಗೆ ಹಾಕಿದ್ರೆ ಒಳ್ಳೆ ಲಾಭ ಬರುತ್ತೆ? ಅದು ಬೇರೆ ಸರ್, ಅದು ಬೇರೆ ವೆರೈಟೀಸ್, ಅದು ಹೈಬ್ರಿಡ್ ಜವಾರಿ, ಹೈಬ್ರಿಡ್ ಬರುತ್ತೆ ಹೈಬ್ರಿಡ್. ನೀವೆಲ್ಲ ನಮ್ಮವ್ರು ಎಲ್ಲ 2 ಬಿಡ್ತಾವ, 1 ಮಾತ್ರ ಬಿಡ್ತಾವ ಹೈಬ್ರಿಡ್ ಬಳ್ಳಾರಿಗೆ ಹೋಗೋ. ಇಲ್ಲಿ ಚಳ್ಳಕೆರೆಗೆ ಬಳ್ಳಾರಿದ್ ಹೋಗಲ್ಲ ಸರ್, ಹೈಬ್ರಿಡ್ ಹೋಗಲ್ಲ, ಜವಾರಿ ಮಾತ್ರ ಒಳ್ಳೆ ಬೇಡಿಕೆ ಇದೆ. ನಿರ್ವಹಣೆ ಏನಾದ್ರೂ ಕಷ್ಟ ಇರುತ್ತಾ? ಏನಿಲ್ಲ ಸರ್, ಒಂದು ಬೀಜ ಇಟ್ಬಿಟ್ಟು ಡ್ರಿಪ್ ಮಾಡ್ತೀವಿ, ಡ್ರಿಪ್ ಮಾಡಿದ್ಮೇಲೆ ಒಂದ್ಸಲ ಕಳೆ ತೆಗಿತೀವಿ, ಆಮೇಲೆ ಹುಲ್ಲು ಆದಂಗೆಲ್ಲ ತಗಂತೀವಿ, ಲೈಟಾಗಿ ಏನಾದ್ರೂ ಒಂದೊಂದು ಸ್ವಲ್ಪ ಮೆಡಿಸನ್ಸ್ ಕೊಟ್ಕೊಂತ ಇರ್ತೀವಿ, ಕೀಟನಾಶಕ ಮತ್ತು ರೋಗನಾಶಕ, ಅವೇನ್ ಸಿಂಪಲ್ ರೋಗರು ಅಂತದೆಲ್ಲ ಕೊಟ್ಕೊಂಡು ಬಾವಸ್ಟಿನ್ ಪೌಡರ್ಸ್ ಇದ್ ಮಾಡ್ಕೊಂಡು ಮಾಡ್ಕೊಂತೀವಿ, ಅಂತ ಕೆಮಿಕಲ್ ಅನ್ನು ಅದಕ್ಕೇನು ಜಾಸ್ತಿ ಕೊಡಲ್ಲ. ಇತ್ತೀಚೆಗೆ ಬದನೆನೂ ಲಾಭದಾಯಕ ಅಂತಾರೆ, ನೀವು ಬದನೆನೂ ಬೆಳೀತಾ ಇದ್ರಲ್ಲ? ಬದನೆ ಮಾಡ್ತಾ ಇದೀವಿ ಸರ್, ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಸರ್, ಅದಕ್ಕೆ ಕೆಮಿಕಲ್ಸ್ ಜಾಸ್ತಿ ಬೇಕು, ಹಂಗಾಗಿ ನಾವು ಅದನ್ನ ಜಾಸ್ತಿ ಮಾಡಕ್ ಹೋಗಲ್ಲ ಸರ್. ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ, ಸಣ್ಣ ಪ್ರಮಾಣದಲ್ಲಿ. ಮತ್ತೆ ಈಗ ನೀವೆಲ್ಲ ಈ ಸಾವಯವ ಕೃಷಿ ಅಳವಡಿಸಿಕೊಂಡ್ರೆ ರಾಸಾಯನಿಕ ಕೃಷಿನ ಮಾಡ್ತಾ ಇದ್ರ? ಇಲ್ಲ ಸರ್, ಎರಡು ಮಿಕ್ಸ್ ಮಾಡ್ತಾ, ಎರಡು ಮಾಡ್ತಾ ಇದ್ರ, ಬರೀ ಅದನ್ನು ಮಾಡಕ್ಕಾಗಲ್ಲ, ಇದನ್ನು ಮಾಡಕ್ಕಾಗಲ್ಲ, ಎರಡನ್ನು ಅಳವಡಿಸ್ಕೊಂಡು ಮಾಡ್ತಾ ಇದ್ರು. ಬರೀ ರಾಸಾಯನಿಕ ಕೃಷಿ ಒಂದೇ ಆದ್ರೆ ನಮ್ಗೆ ಇಳುವರಿ ಬರಲ್ಲ. ಸಾವಯವ ಕೃಷಿ ರಾಸಾಯನಿಕ ಕೃಷಿ ಜೊತೆಗಿದ್ದಾಗ ಸ್ವಲ್ಪ ಆರೋಗ್ಯವಾಗಿರುತ್ತೆ ಸರ್ ಬೆಳೆಗಳು, ಬೆಳೆಗಳು ಆರೋಗ್ಯವಾಗಿರುತ್ತೆ. ಮುಂದಿನ ಬೇರೆ ಬೇರೆ ಏನ್ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ? ಅದೇ ಸ್ವಲ್ಪ ನೇರಳೆ ಮಾಡ್ಬೇಕು ಅಂತ ಇದೀವಿ ಸರ್, ಎಲ್ಲ ತೋಟಗಾರಿಕೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ, ತೋಟಗಾರಿಕೆ ಬೆಳೆಗಳು ಜಾಸ್ತಿ ಮಾಡ್ಬೇಕಂತ. ಮತ್ತೆ ಮಾವು ಹಾಕಿದೀವಿ ಅಂತಂದ್ರೆ ಯಾಕೆ ಮಾವು ಬೆಳಿಬೇಕಂತ ಆಸಕ್ತಿ ಬಂತು? ಇರುತ್ತೆ ಸರ್ ಅದು, ಮತ್ತೆ ನಮ್ಗೆ ವರ್ಷದ ಆದಾಯ ಬೇಕಲ್ಲ, ವರ್ಷಕ್ಕೊಂದ್ಸಲ ಆದಾಯ ಬೇಕು. ಈಗ ಹಲಸು ಬುಕ್ ಮಾಡಿದೀವಿ IHR ಗೆ, ಅವ್ರು ಇನ್ನೊಂದು 3 ಕೊಡ್ತೀವಿ ಅಂತ ಹೇಳಿದಾರೆ, ಯಾವ ಹೊಸ ವೆರೈಟಿ ಸಿದ್ದು ಹಲಸು ಅಂತ. IHR ಅಲ್ಲೇ ಮೊನ್ನೆ ಮಾವು ತಂದೆ, ಏರಿಯಾ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತೋಟಗಾರಿಕೆನು ಮಾಡ್ಕೋಬೇಕಂತ ಒಂದು ಮಾವು ಮಾಡಿದೀವಿ. ಅಂದ್ರೆ ಮಾವು ಯಾವ ತಳಿ ತಗೊಂಡಿದ್ರಿ? ಇಮಾಮ್ ಪಸಂದ್, ಅದು ಒಳ್ಳೆ, ಅಲ್ಲಿ ಸೈಂಟಿಸ್ಟ್ಗಳು ಇಮಾಮ್ ಪಸಂದ್ ತಗೊಂಡೋಗ್ರಿ, ಒಳ್ಳೆ ಮಾರ್ಕೆಟಿಂಗ್ ಇದೆ, ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಇರುತ್ತೆ, ಅದನ್ನೇ ಹಾಕಿ ಅಂತ ಅವ್ರ ಸಲಹೆ ಕೊಡೋದ್ರಿಂದ ಅದನ್ನೇ ತಂದಿದ್ವಿ. ಎಷ್ಟು ವರ್ಷಕ್ಕೆ ಫಸಲಿ ಬರುತ್ತೆ? 3 ಸ್ಟಾರ್ಟ್ ಆಗುತ್ತೆ ಸರ್. 3 ಸ್ಟಾರ್ಟ್ ಆಗುತ್ತೆ. ಈಗ ಅಲ್ಲಿ 200 ಗಿಡ ನಾಟಿ ಮಾಡಿದ್ರೆ? ಮಾಡಿದ್ವಿ ಸರ್. ಮಾಡಿದ್ರೆ ಅಂದ್ರೆ ಎಷ್ಟು ಕೊಟ್ಟಿದ್ರ ಅದು? 25-25 ಮಾಡಿ. 25 ಅಂದ್ರೆ ಈ ತೆಂಗಿನ ಮಧ್ಯದಲ್ಲಿ ಮಾಡಿದ್ರೆ ಅಥವಾ? ಇಲ್ಲ ಸರ್, ಏಕ ಬೆಳೆ ಮಾಡಿದ್ವಿ, ಮಾವೇ ಸಪರೇಟ್ ಪ್ಲಾಟ್ ಮಾಡಿದ್ವಿ. ಮಾಡಿದ್ರೆ ಅಂದ್ರೆ ನಿಮ್ಗೆ ಜಮೀನು ಜಾಸ್ತಿ ಇರೋದ್ರಿಂದ ಈ ತರ ಬೇರೆ ಬೇರೆ ಬೆಳೆಗಳನ್ನ ಸರ್. ನೀರಿಂದ ಏನ್ ತೊಂದರೆ ಇಲ್ಲ ನಿಮ್ಗೆ? ನೀರೇನಿಲ್ಲ ಸರ್, ನೀರು ಒಳ್ಳೆ ಅನುಕೂಲ ಇದೆ. ಇದು ನಮ್ಗೆ ವೇದಾವತಿ ನದಿ ನೀರು ಹರಿದ್ ಬಿಟ್ರೆ ನಮ್ಗೆಲ್ಲ ಒಳ್ಳೆ ವಾಟರ್ ಟೇಬಲ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಒಳ್ಳೆ ನೀರಿನ ಸವಲತ್ತು ಚೆನ್ನಾಗಿದೆ. ಬಿರಸಬಳ್ಳಿ ಕೆರೆಯಲ್ಲಿ ನೀರು ಇರೋದ್ರಿಂದ ಅನುಕೂಲ ಆಗುತ್ತಾ ಇದೆಯಾ ನಿಮ್ಗೆ? ನಮ್ಗೆ ಏನ್ ಗೊತ್ತಿಲ್ಲ ಸರ್, ಅದು ಎಲ್ಲ ಈ ಕಡೆ ಉಳ್ಳಾರ್ತಿ ಗಟ್ಪರ್ತಿ ಆ ಕಡೆ ಹೋಗುತ್ತೆ ವಾಟರ್ ಟೇಬಲ್, ಈ ಕಡೆ ನಮಗ್ ಬರಲ್ಲ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು, ಅದು ನಿಜ ಅಂತ ಅನ್ಸುತ್ತೆ. ನಮ್ಗೇನ ಅದ್ರದ್ದು ಬೇಸ್ ಇಲ್ಲ. ಇಷ್ಟು ಜನ ಕೃಷಿ ಮಾಡ್ತಾರಲ್ಲ, ನಿಮ್ಮನ್ನ ಗುರುತಿಸಿ ಏನಾದರೂ ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನಗಳು ಏನಾದರೂ ಬಂದಿದಾವ? ಬಂದಿದೆ ಸರ್, 2015 ಗೌರ್ಮೆಂಟ್ ಆಫ್ ಇಂಡಿಯಾ ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಕೊಡ್ತು. ಮತ್ತೆ ಕೃಷಿ ಡಿಸ್ಟಿಕ್ ಜಿಲ್ಲಾ ಪ್ರೋಗ್ರೆಸಿವ್ ಫಾರ್ಮರ್ ಅವಾರ್ಡ್ ಕೊಡ್ತು, ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯೂತ್ ಪ್ರೋಗ್ರೆಸಿವ್ ಫಾರ್ಮರ್ ಅವಾರ್ಡ್ ಕೊಡ್ತು, ಎಲ್ಲ ಅವಾರ್ಡ್ಗಳು ಬಂದಿದಾವೆ ಸರ್. ಏನ್ ಅನ್ಸುತ್ತೆ ಈ ತರ ಎಲ್ಲ ಪ್ರಶಸ್ತಿಗಳು ಸನ್ಮಾನಗಳು ಆದಾಗ? ಪ್ರಶಸ್ತಿಗಳಿಗಿಂತ ನಮ್ಗೆ ಇಲ್ಲಿ ವ್ಯವಸಾಯ ಮುಖ್ಯ ಆಗಿರುತ್ತೆ ಸರ್, ವ್ಯವಸಾಯದಿಂದ ಹೋಗು ಪ್ರಶಸ್ತಿಗಳಿಂದ ಹೋಗ್ಬೇಡ ಅಂತ ನಮ್ಮ ಸೈಂಟಿಸ್ಟ್ ಒಬ್ರು ಡಾಕ್ಟರ್ ನೂತನ್ ಅಂತ ಇದಾರೆ, ಅವ್ರು ಹೇಳ್ತಾ ಇರ್ತಾರೆ ಅವಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಹಂಗಾಗಿ ನಾನೆಂದು ಇವ್ಯಾವಕ್ಕೂ ಅರ್ಜಿಗಳೇ ಹಾಕಿ ಅವಾರ್ಡ್ ತೊಗೊಂಡಿಲ್ಲ ಸರ್, ಎಲ್ಲ ಅವಾಗ ಬಂದಿದೆ. ಮತ್ತೆ ಈಗ ಸಾಕಷ್ಟು ಈ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಕೃಷಿ ಮೇಳಗಳು, ಮತ್ತೆ ತೋಟಗಾರಿಕೆ ಕೃಷಿ ಇಲಾಖೆ ಜೊತೆ ಉತ್ತಮವಾದ ಸಂಬಂಧ, ಕೃಷಿ ಕೇಂದ್ರಗಳ ಜೊತೆ ಸತತ ಸಂಬಂಧ ಇಟ್ಕೊಂಡ್ರೆ ಕೃಷಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತಾರೆ, ಈ ತರದ ಎಲ್ಲ ಭಾಗವಹಿಸ್ತಾ ಇರ್ತೀರಾ? ಕರೀತಾರೆ ಸರ್, ಕೆ ವಿ ಕೆ ಅವರು ಕರೀತಿರ್ತಾರೆ, ಬೊಬ್ಬೂರ್ ಫಾರಮ್ನವರು, ಈ ರೈತರು ಬಂದಾಗ ಪಾಠ ಇದು ಮಾಡೋದಕ್ಕೆ, ಮತ್ತೆ ಡಾಕ್ಟರ್ ಅಯ್ಯಪ್ಪನ್ ಅಂತ ಇದ್ರು, ಅವರು ಇದ್ದಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ರೈತರಿಂದ ಪಾಠ ಅವ್ರು ಮಾಡಿಸೋರು ಸರ್. ಅವಾಗ ನಾನು ಎರಡು ಮೂರು ಸಲ ಹೋಗಿ ನಮಗೆ ತಿಳಿದಿರೋದನ್ನೆಲ್ಲ ಸ್ಟೂಡೆಂಟ್ಸ್ಗೆ ಇದು ಮಾಡಿದ್ದೀವಿ. ಮತ್ತೆ ಹಿಂಗೆ ನಮ್ಮ ಬೆಳೆ ಕ್ಷೇತ್ರೋತ್ಸವಗಳಲ್ಲೆಲ್ಲ ಹೋಗಿ ಭಾಗವಹಿಸಿ ಮತ್ತೆ ನಮಗೆ ತಿಳಿದಿ ಟೆಕ್ನಿಕಲ್ ಸೆಕ್ಷನ್ಸ್ ಅಲ್ಲಿ ತೊಗರಿ ಬೀಜೋತ್ಪಾದನೆ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ. ನಿಮ್ ನೋಡಿದ್ರೆ ಸಂತೋಷ ಆಗುತ್ತೆ, ಬಹಳ ಕೃಷಿಯಲ್ಲಿ ಸಮಗ್ರವಾಗಿ ತೊಡಗಿಕೊಂಡ್ತೀರಾ. ಇತ್ತೀಚೆಗೆ ಯುವಕರು ಏನ್ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಅಂದು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪನಿ ಫ್ಯಾಕ್ಟರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಮಾಡ್ಬೇಕು, ಅದು ಒಂದೇ ಕೃಷಿ ಮಾಡೋದ್ರಿಂದ ಲಾಭ ಬರಲ್ಲ, ಎಲ್ಲ ಮಾಡ್ಬೇಕು. ಈಗ ಬರೀ ಒಂದ್ ಕೆಲಸ ಮಾಡ್ಬಿಟ್ಟು ನನ್ನ ಡ್ಯೂಟಿ ಮುಗೀತು ಅಂತ ಇದ್ರೆ ಆಗೋದಿಲ್ಲ. ಅದು ಕೆಲಸ ಮಾಡ್ತಲೇ ನಾವು ರೈತರು ವಿಶ್ರಾಂತಿ ನೋಡ್ಕೊಂಡು ಕೆಲಸಗಳು ಮಾಡ್ತಲೇ ಇರ್ಬೇಕು. ಹಂಗ್ ಮಾಡಿದಾಗ ಮಾತ್ರ, ನಿರಂತರವಾಗಿ ಮಾಡಿದಾಗ ಮಾತ್ರ ಇದು ಲಾಭದಾಯಕ ಆಗುತ್ತೆ. ಅದನ್ನ ತಿಳ್ಕೊಂಡು ಎಲ್ಲರೂ ಕೃಷಿಗೆ ಬಂದ್ರೆ ಒಳ್ಳೇದು. ಮನೇಲೆಲ್ಲ ಎಷ್ಟು ಜನ ಇದ್ರೆ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ? ಮನೇಲಿ ಇರೋದು ಕಮ್ಮಿನೇ ಸರ್, ಎಲ್ಲ ನಾವು ಹೊರಗಡೆ ಕೂಲರ್ ಸಹಕಾರದಿಂದ ಎಲ್ಲ ಮಾಡ್ಕೊಂಡು ಹೋಗ್ತೇವೆ. ಮಾಡ್ಕೊಂಡು ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ಅಂದ್ಕೊಟ್ಟಿದ್ಯಾ? ತೃಪ್ತಿ ಇದೆ ಸರ್, ವ್ಯವಸಾಯದಲ್ಲಿ ತೃಪ್ತಿ ಇದೆ. ಈ ಕಾರ್ಯಕ್ರಮ ಕೇಳಂತಾರ, ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೋದು? ಕೆಲವರೆಲ್ಲ ಅಲ್ಲಿಗೆ ನಮ್ಮ ಬೊಬ್ಬೂರ್ ಫಾರಂನವರು ಹೊಲಕ್ಕೆ ಕರ್ಕೊ ಬರ್ತಾರೆ ಸರ್, ತರಬೇತಿ ಎಲ್ಲ ಕರ್ಕೊ ಬಂದು ಅಲ್ಲೆಲ್ಲ ತರಬೇತಿ ಕೊಡ್ತಾ ಇರ್ತಾರೆ ಸರ್. ಕೊಡ್ತಾ ಇರ್ತಾರೆ. ಕೆಲವರೆಲ್ಲ ದೂರವಾಣಿ ಮುಖಾಂತರ ಮಾತಾಡಿ ಎಲ್ಲ ಈ ಬಿ ಸೀಡ್ ಪ್ರೊಡಕ್ಷನ್ ಬಗ್ಗೆ ಹೆಂಗೆ ಏನು ಅಂತ ಮಾಡ್ತಾರೆ ಸರ್. ಕೆಲವು ಸಲ ಎಲ್ಲ ನಮ್ಮ ಕೆಲವಾರು ಹಳ್ಳಿಗಳು ನನ್ನ ಸಲಹೆ ಮೇರೆಗೆ ಸೀಡ್ ವಿಲೇಜ್ ಅಂತಲೇ ನಮ್ಮ ಜಿ ಕೆ ವಿ ಕೆ ಡಿಕ್ಲೇರ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲೆಲ್ಲ ನಾನು ಬೀಜೋತ್ಪಾದನೆಗೆ ಸಹಕಾರ ಕೊಟ್ಟಿದ್ದೀನಿ ಸರ್ ರೈತರಿಗೆ. ಹಾಗಿದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ರಿ. 8152 9389386. ರೈತ ಪಂದವರೇ, ಉಡುಪನಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ವಿ ಎಸ್ ಸಿದ್ದೇಶ್ವರ ರೆಡ್ಡಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8151529806. ಬಹಳ ಸಂತೋಷ ಸಿದ್ದೇಶ್ವರ ರೆಡ್ಡಿ ಅವರೇ, ಇದುವರೆಗೂ ನಮ್ಮ ಸ್ಟುಡಿಯೋ ಬಂದ್ಬಿಟ್ಟು ನಿಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ನಮಸ್ಕಾರ, ಕ್ಷೇತ್ರಗಳಿಗೂ ನಮಸ್ಕಾರಗಳು. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಬಿಡಪನಕುಂಟೆ ಗ್ರಾಮದ ಪ್ರಗತಿಪರ ಕೃಷಿಕ ವಿಎಸ್ ಸಿದ್ದೇಶ್ವರ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಈಗ ಕೇಳಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ, ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ನೀರಾವರಿ ಪದ್ಧತಿಗಳ ಬಗ್ಗೆ ಒಂದು ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಹಾಯಿ ನೀರಾವರಿ ಪದ್ಧತಿ, ಹನಿ ನೀರಾವರಿ ಪದ್ಧತಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ನಾವು ರೂಢಿ ಮಾಡ್ಕೊಂಡು ಬಂದಿದ್ದೇವೆ. ನಾನು ರೈತರಿಗೆ ಹೇಳ್ತಕ್ಕಂಥದ್ದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀರು ಹೆಚ್ಚಿರ್ತಕ್ಕಂಥ ಸಂದರ್ಭಗಳಲ್ಲಿ ಅಥವಾ ಚಾನಲ್ ಆಶ್ರಿತ ನೀರಾವರಿ ಪದ್ಧತಿ ಇರತಕ್ಕಂಥವರು ಹಾಯಿ ನೀರಾವರಿ ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಹಾಯಿ ನೀರಾವರಿ ಪದ್ಧತಿಯನ್ನು ಮಾಡಿದಾಗ ನಮಗೆ ಆಗ್ತಕ್ಕಂಥ ಅನುಕೂಲ ಅನಾನುಕೂಲಗಳೇನಪ್ಪ ಅಂತ ಹೇಳಿದ್ರೆ, ಅನುಕೂಲಗಳು ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ತೋಟದ ಎಲ್ಲ ಭಾಗಗಳು ಚೆನ್ನಾಗಿ ನೆನೆಯುತ್ತೆ ಅಂತಕ್ಕಂಥದ್ದು ಒಂದು ಅನುಕೂಲ. ಆದರೆ ಅನಾನುಕೂಲ ಏನಪ್ಪ ಅಂತ ಹೇಳಿದ್ರೆ, ಮಣ್ಣಿನಲ್ಲಿ ಹರಡ್ತಕ್ಕಂಥ ರೋಗಗಳು ಯಾವುದಾದ್ರೂ ಇದ್ರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನೀರು ಹರಿದಂಥ ಸಂದರ್ಭಗಳಲ್ಲಿ ಈ ಒಂದು ನೀರಾವರಿ ಮೂಲಕ ಈ ಒಂದು ರೋಗ ಸ್ಪ್ರೆಡ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಾವು ನೀರು ಬಸಿದೇ ಇರತಕ್ಕಂಥ ಒಂದು ತೋಟಗಳಲ್ಲಿ ಈ ಹಾಯಿ ನೀರಾವರಿ ಪದ್ಧತಿಯನ್ನು ಮಾಡಿದಾಗ ನಮಗೆ ಅಲ್ಲಿ ನೀರು ನಿಂತು ಬಿಟ್ಟು ಬೇರುಗಳಿಗೆ ಉಸಿರಾಟದ ಸಮಸ್ಯೆಯಾಗಿ ನಾವು ಮಣ್ಣಿನಲ್ಲಿ ಶಿಲೀಂಧ್ರಗಳಿಂದ ಬರತಕ್ಕಂಥ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಕಾಣ್ತಾ ಬಂದಿದ್ದೇವೆ. ಇದು ನಮಗೆ ಹಾಯಿ ನೀರಾವರಿ ಪದ್ಧತಿನಲ್ಲಿ ಇರತಕ್ಕಂಥ ಒಂದು ಅನಾನುಕೂಲಗಳು. ಅದೇ ರೀತಿ ನಮಗೆ ಮುಂದೆ ಹೋದ್ರೆ ಹನಿ ನೀರಾವರಿ ಪದ್ಧತಿ, ಈಗ ಆಲ್ರೆಡಿ ನಮಗೆ 80%-90% ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ನಾವು ರೂಢಿ ಮಾಡಿಕೊಂಡಿರೋದನ್ನು ನೋಡಿದ್ದೇವೆ. ಇದು ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಹೇಳಿ ಮಾಡಿಸಿದಂತಹ ಒಂದು ನೀರಾವರಿ ಪದ್ಧತಿ. ಈ ಹನಿ ನೀರಾವರಿ ಪದ್ಧತಿಯನ್ನು ಮಾಡೋದ್ರಿಂದ ನಮಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ,

ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಅಯ್ಯಪ್ಪ ನನ ಕಂದ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ಮನೆಯ ಬಿಟ್ಟು